ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೊನ್ನ ಮೊಟ್ಟೆಯ ಒಡಲು ಈ ಕಡಲು. ಬೀದರ್ ಮೀನುಗಾರಿಕಾ ವಿದ್ಯಾನಿಲಯದ ನಿವೃತ್ತ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಸ್ಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಎಸ್ಎಂ ಶಿವಪ್ರಕಾಶ್ ಅವರು. ಅವರು ನಿಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದವರು, ಹಾಗೆ ಮಂಗಳೂರಿನ ಮೀನುಗಾರಿಕಾ ಕಾಲೇಜಿನಲ್ಲಿ ಡೀನ್ ಹಾಗೂ ಪ್ರೊಫೆಸರ್ ಆಗಿ ನಿವೃತ್ತರಾದವರು. ಮುಖ್ಯವಾಗಿ ಇವತ್ತು ಮೀನು ಅನ್ನುವಂಥದ್ದು ಏನು, ಅದರ ವೈಶಿಷ್ಟ್ಯ ಏನು, ಪ್ರಾಮುಖ್ಯತೆ ಏನು, ಹೇಗೆ ಅದನ್ನು ನಾವು ಬೆಳೆಸುವಂಥದ್ದು, ಹಿಡಿಯುವಂಥದ್ದು, ಆಹಾರವಾಗಿ ಉಪಯೋಗಿಸುವಂಥದ್ದು, ಈ ಎಲ್ಲದರ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ನೀವು ಸುಮಾರು ಒಂದು 3-4 ದಶಕಗಳ ಕಾಲ ಈ ಮೀನುಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಹಾಗೆ ಬೇರೆ ಬೇರೆ ಕಡೆ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ದೀರಿ. ಇಂಥ ಸಂದರ್ಭದಲ್ಲಿ ಮೀನು ಅನ್ನುವಂಥದ್ದು ನಿಮ್ಮ ಒಂದು ಜೀವನದ ಭಾಗವಾಗಿ ಬಿಟ್ಟಿದೆ. ಈಗ ಈ ಮೀನು ಅಂದ್ರೆ, ಮೀನಿನ ವೈಶಿಷ್ಟ್ಯತೆ ಅಂದ್ರೆ ಏನು ಸರ್? ಇದು ನೋಡಿ, ಹೇಳಬೇಕು ಅಂದ್ರೆ ಈ ಜೀವ ವಿಕಾಸದ ಹಂತಗಳಲ್ಲಿ ಮೊಟ್ಟ ಮೊದಲ ಪ್ರಾಣಿ ಮೀನು. ಅದಕ್ಕೂ ಮೊದಲು ಏಕಕೋಶ ಜೀವಿಗಳು ಇದ್ವು, ಆದರೆ ಬಹುಕೋಶ ಜೀವಿಗಳ ಪೈಕಿ, ಕಶೇರುಕಗಳ ಪೈಕಿ ಮೊಟ್ಟ ಮೊದಲಿಗೆ ಉದ್ಭವವಾದದ್ದು ಈ ಭೂಮಿ ಮೇಲೆ ಮೀನುಗಳು. ಎಷ್ಟು ವರ್ಷಗಳ ಹಿಂದೆ ಅಂತ ನೀವು ಯೋಚನೆ ಮಾಡಬಹುದು. 50 ಕೋಟಿ ವರ್ಷಗಳ ಹಿಂದೆ ಮೀನುಗಳ ಒಂದು ವಿಕಾಸ ಆದದ್ದು ಈ ಭೂಮಿ ಮೇಲೆ. ಆದರೆ ಈ ಮನುಷ್ಯ ಪ್ರಾಣಿ ಹುಟ್ಟಿದ್ದು 20 ಲಕ್ಷ ವರ್ಷಗಳ ಹಿಂದೆ. ಎಲ್ಲಿಯ 50 ಕೋಟಿ, ಎಲ್ಲಿಯ 20 ಲಕ್ಷ ವರ್ಷಗಳು? ಹಾಗೆ ನೋಡಿದ್ರೆ ಮ್ಯಾನ್ ಇಸ್ ಎ ಬಚ್ಚಾ ಇನ್ ಫ್ರಂಟ್ ಆಫ್ ಫಿಶ್ ಅಂತ ಹೇಳ್ಬೋದು. ಆದ್ರೆ ಮಾನವ ಪ್ರಾಣಿಗೆ ಈ ನಿಸರ್ಗ ಒಂದು ವಿಶೇಷವಾದ ಕೊಡುಗೆ ಕೊಟ್ಟಿದೆ. ಏನು ಅಂದ್ರೆ ಅದು ಬುದ್ಧಿ, ಚಿಂತನೆ ಮಾಡುವ ಶಕ್ತಿ, ಮೇಧಾವಿತನ. ಹೀಗಾಗಿ ಆ ಮನುಷ್ಯ ಪ್ರಾಣಿ ಇಡೀ ಜೀವ ಜಗತ್ತಿನಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಈಗ ಮೀನಿನ ವೈಶಿಷ್ಟ್ಯತೆ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಈ ಮೀನಿನಲ್ಲಿ 40-70% ಭಾಗ ಮಾಂಸದಿಂದ ಕೂಡಿದೆ. ಮನುಷ್ಯನಲ್ಲಿ 35% ಭಾಗ ಮಾತ್ರ ಮಾಂಸ ಇದೆ. ಹಸುವಿನಲ್ಲೂ ಕೂಡ 35% ಭಾಗ ಮಾತ್ರ ಮಾಂಸದಿಂದ ಇದೆ. ಹಂದಿ ಮತ್ತೆ ಕೋಳಿಯಲ್ಲಿ 50% ಭಾಗ ಮಾಂಸ ಇದೆ. ಹೀಗಾಗಿ ಈ ಎಲ್ಲ ಕೋಳಿ, ಹಂದಿ, ಮೀನು, ಇವೆಲ್ಲ ಹಸು, ಇವೆಲ್ಲವೂ ಏನಾಗಿದೆ ಅಂದರೆ ಮನುಷ್ಯ ಪ್ರಾಣಿಗೆ ಒಳ್ಳೆಯ ಸುಲಭವಾಗಿ ದಕ್ಕುವಂಥ ಆಹಾರವಾಗಿದೆ. ಯಾಕೆ ಮೀನು ಅಷ್ಟು ಪ್ರಸಿದ್ಧಿ ಹೊಂದಿದೆ ಅಂದರೆ ಅದರಲ್ಲಿ ಹೆಚ್ಚಿನ ಭಾಗ ಮಾಂಸದಿಂದ ಕೂಡಿದೆ. ಇದು ಒಂದು ಮೊಟ್ಟ ಮೊದಲಿಗೆ ನಮ್ಮ ಕಣ್ಣಿಗೆ ಬೀಳ್ತಕ್ಕಂಥದ್ದು. ಆಮೇಲೆ ಯಾಕೆ ಮೀನಿನಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಮಾಂಸ ಇದೆ? ಇದು ಸಹಜವಾಗಿ ಮೂಡುವ ಪ್ರಶ್ನೆ. ಯೋಚನೆ ಮಾಡಿ, ಮೀನು ಹುಟ್ಟಿದಾಗಿನಿಂದ ಅದು ಸಾಯುವವರೆಗೆ ನೀರಿನಲ್ಲಿ ಈಜ್ತಾನೇ ಇರಬೇಕು. ಆಗ ಅದಕ್ಕೆ ಚಲನೆಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಮಾಂಸಖಂಡಗಳ ವಿಕಸನ ಮತ್ತು ಅವುಗಳನ್ನು ಎಕ್ಸ್ಪ್ಯಾನ್ಷನ್, ಕಾಂಟ್ರಾಕ್ಷನ್, ಹೀಗೆ ಆಗುವುದರಿಂದಾಗಿ ಮೀನಿಗೆ ಚಲನೆಗೆ ಒಂದು ಶಕ್ತಿ ದೊರೆಯುತ್ತೆ. ನೋಡಿ, ಈ ಮೀನಿನ ಮಧ್ಯಭಾಗದಲ್ಲಿ ಮನುಷ್ಯರಿಗೆ, ಕಶೇರುಕ ಎಲ್ಲ ಪ್ರಾಣಿಗಳಿಗಿರುವ ಹಾಗೆ ಬೆನ್ನುಮೂಳೆ ಅಂತ ಇದೆ. ತಲೆಯಿಂದ ಸೀದಾ ಬಾಲದವರೆಗೂ ಇದೆ. ಅದರ ಎಡ ಮತ್ತು ಬಲಭಾಗದಲ್ಲಿ ಈ ಮಾಂಸಖಂಡಗಳು ತುಂಬಿಕೊಂಡಿವೆ. ಈಗ ಬಲಗಡೆಯ ಎಲ್ಲ ಮಾಂಸಖಂಡಗಳು ಅವು ಸಂಕುಚಿತಗೊಂಡಾಗ, ಅಂದ್ರೆ ಕಾಂಟ್ರಾಕ್ಟ್ ಆದಾಗ, ಎಡಗಡೆಯ ಎಲ್ಲ ಮಾಂಸಖಂಡಗಳು ವಿಕಸಿತಗೊಳ್ತವೆ, ಎಕ್ಸ್ಪ್ಯಾಂಡ್ ಆಗ್ತವೆ. ಆಗ ಈ ಮೀನಿನ ದೇಹ ಬಿಲ್ಲಿನ ಹಾಗೆ ಈ ಬಲಗಡೆಗೆ ಬಾಗುತ್ತೆ. ಯಾಕೆಂದ್ರೆ ಈ ಬೆನ್ನು ಮೂಳೆ ಅನ್ನೋದು ಫ್ಲೆಕ್ಸಿಬಲ್ ಆಗಿದೆ ಮೀನಿನಲ್ಲಿ, ಮನುಷ್ಯನ ಪ್ರಾಣಿಯಲ್ಲೂ ಫ್ಲೆಕ್ಸಿಬಲ್ ಇದೆ. ತಕ್ಷಣ ಈ ಎಡಗಡೆಯ ಮಾಂಸಖಂಡಗಳು ಸಂಕುಚಿತಗೊಳ್ತವೆ, ಕಾಂಟ್ರಾಕ್ಟ್ ಆಗ್ತವೆ. ಆಗ ಬಲಭಾಗದ ಎಲ್ಲಾ ಮಾಂಸಖಂಡಗಳು ವಿಕಸನಗೊಳ್ತವೆ, ಎಕ್ಸ್ಪ್ಯಾಂಡ್ ಆಗ್ತವೆ. ಆಗ ಈ ಮೀನು ಬಿಲ್ಲಿನಂತೆ ಎಡಕ್ಕೆ ಬಾಗುತ್ತೆ, ಮೊದಲು ಬಲಕ್ಕೆ ಈಗ ಎಡಕ್ಕೆ. ಹೀಗೆ ಮೀನಿನ ಮಾಂಸಖಂಡಗಳ ಈ ಕಾಂಟ್ರಾಕ್ಷನ್, ಎಕ್ಸ್ಪ್ಯಾನ್ಷನ್ ಇಂದಾಗಿ, ವಿಕಸನ ಮತ್ತು ಸಂಕುಚನ ಆಗುವುದರಿಂದಾಗಿ ಈ ಮೀನಿಗೆ ಚಲನೆಗೆ ಒಂದು ಶಕ್ತಿ ಸಿಗುತ್ತೆ. ಹೀಗಾಗಿ ಮಾಂಸಖಂಡಗಳು ಅಷ್ಟೊಂದು ಅವಶ್ಯ ಮೀನಿಗೆ, ತಾನು ಬದುಕುವುದಕ್ಕೋಸ್ಕರ. ಆದರೆ ಅದು ಮನುಷ್ಯನಿ ಪ್ರಾಣಿಗೆ ಒಂದು ವರದಾನ ಆಹಾರವಾಗಿ. ಆಮೇಲೆ ಇನ್ನೊಂದು, ಮೀನಿನಲ್ಲಿ ಈ ನಮ್ಮ ಬೆಳವಣಿಗೆಗೆ ಮತ್ತು ಬೆಳವಣಿಗೆ ಆದ ನಂತರ ನಮ್ಮ ಜೀವಕೋಶಗಳಿಗೆ ಪ್ರೋಟೀನ್ ನ ಅವಶ್ಯಕತೆ ಇದೆ ಬೆಳೆಯೋದಕ್ಕೆ, ಬಯೋ ಎನರ್ಜೆಟಿಕ್ಸ್ ಅದು ಮೇಂಟೈನ್ ಮಾಡಲಿಕ್ಕೆ ದೇಹಕ್ಕೆ ಎನರ್ಜಿ ಬೇಕು. ಶೇಕಡ 18-26 ಮೀನಿನ ದೇಹದಲ್ಲಿ ಪ್ರೋಟೀನ್ ನ ಅಂಶ ಇದೆ. ಪ್ರೋಟೀನ್ ಬಹಳ ಬೆಳವಣಿಗೆಗೆ ಅವಶ್ಯ ಆಗಿರೋದ್ರಿಂದ ಮೀನು ಉತ್ಕೃಷ್ಟ ಆಹಾರ ಅಂತ ಪರಿಗಣಿಸಲಾಗಿದೆ. ಮತ್ತೆ ಇನ್ನೂ ಮುಂದೆ ಹೋಗಿ ಹೇಳಬೇಕು ಅನ್ನೋದಾದ್ರೆ ಮೀನಿನ ದೇಹದ ಉಷ್ಣತೆ ಪರಿಸರದ ನೀರಿನ ಉಷ್ಣತೆಗೆ ಸಮನಾಗಿರುತ್ತೆ. ಮೀನುಗಳನ್ನು ನಾವು ಪಾಕಿಲೋಥರ್ಮಿಕ್ ಅಂತ ಹೇಳ್ತೀವಿ, ಶೀತಲ ಪ್ರಾಣಿಗಳು. ನಿಸರ್ಗ ಕೊಡಮಾಡಿರುವ ವರದಾನ ಅಂದ್ರೆ ಮೀನಿನ ದೇಹದ ಉಷ್ಣತೆ ಮತ್ತು ನೀರಿನ ಉಷ್ಣತೆ ಒಂದೇ ಇರುತ್ತೆ. ಒಂದು ವೇಳೆ ನೀರಿನ ಉಷ್ಣತೆ ಹೆಚ್ಚಾದರೆ ಮೀನಿನ ದೇಹದ ಉಷ್ಣತೆಯು ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ನೀರಿನ ಉಷ್ಣತೆ ಕಡಿಮೆಯಾದರೆ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ಮತ್ತೆ ಕಡಿಮೆ ಆಹಾರ ಬಳಸಿ ಹೆಚ್ಚು ಮಾಂಸ ಉತ್ಪಾದನೆ ಮಾಡುವ ಸಾಮರ್ಥ್ಯ ಮೀನಿಗಿದೆ. ನೋಡಿ, ಒಂದು ದನ 1 ಕೆಜಿಯಷ್ಟು ತೂಕ ಗಳಿಸಬೇಕಾದ್ರೆ 8 ಕೆಜಿ ಆಹಾರ ತಿನ್ನಬೇಕು. ಮೀನು 1.5 ಕೆಜಿಯಷ್ಟು ತಿಂದ್ರೆ ಸಾಕು 1 ಕೆಜಿಯಷ್ಟು ಉತ್ಪಾದನೆ ಮಾಡುತ್ತೆ. ಯಾಕೆ ಅಂದ್ರೆ ಈ ಮೀನಿನ ಒಂದು ಆಹಾರ ಸೇವನೆ, ಅದರ ಜೀರ್ಣಕ್ರಿಯೆ, ಅದನ್ನ ದೇಹದೊಳಗೆ ಅರಗಿಸಿಕೊಳ್ಳುವುದು, ಈ ಕ್ರಿಯೆ ಮೀನಿನಲ್ಲಿ ಬಹಳ ಉತ್ಕೃಷ್ಟವಾಗಿದೆ. ಹೀಗಾಗಿ ಮೀನಿನ ಒಂದು ಬೆಳವಣಿಗೆ ಕೂಡ ಫಾಸ್ಟ್ ಆಗಿರುತ್ತೆ. ಮತ್ತೊಂದು ಹೇಳಬೇಕು ಅಂದ್ರೆ ನೋಡಿ, ಮೀನು ಇತರೆ ಎಲ್ಲ ಪ್ರಾಣಿಜನ್ಯ ಆಹಾರಗಳಿಗೆ ಹೋಲಿಸಿದರೆ ಕಡಿಮೆ ಕ್ರಯಕ್ಕೆ ದೊರೆಯುತ್ತೆ. ಬಡ ಜನರಿಗೂ ಕೂಡ ಮೀನು ದೊರೆಯುತ್ತೆ. ಮೀನಿನ ವೈಶಿಷ್ಟ್ಯತೆ ಮತ್ತೊಂದಿದೆ, ಇಲ್ಲಿ ತುಂಬಾ ದುಬಾರಿಯ ಮೀನುಗಳು ಇದಾವೆ, ಅದರ ರುಚಿಗನುಗುಣವಾಗಿ ತುಂಬಾ ಕಡಿಮೆ ಕ್ರಯಕ್ಕೂ ಕೂಡ ಮೀನು ಸಿಗ್ತವೆ. ಈಗ ಬೂತಾಯಿ, ಬಂಗಡೆ ಇವೆಲ್ಲ 50 ರೂಪಾಯಿ ಕೆಜಿ, 100 ರೂಪಾಯಿ, 150, 200 ರೂಪಾಯಿ ಕೆಜಿ. ಅದೇ ಆಂಜಲು, ಮಾಂಜಿ ಅವೆಲ್ಲವೂ ತುಂಬಾ ದುಬಾರಿ, 700 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಕೆಜಿ. ಯಾಕೆ ಹೀಗೆ ವ್ಯತ್ಯಾಸ ಅಂದ್ರೆ ಅದು ಅಭಿರುಚಿ, ಜನರಿಗೆ ಅದರ ರುಚಿ ಹೆಚ್ಚು ಅಂತಂದೇಳಿ ಅದಕ್ಕೆ ಕ್ರಯ ಜಾಸ್ತಿ. ಆದರೆ ಈ ನಿಸರ್ಗ ಎಲ್ಲ ಮೀನುಗಳಿಗೂ ಒಂದೇ ರೀತಿಯಲ್ಲಿ ಪೌಷ್ಟಿಕಾಂಶವನ್ನ ಕೊಡಮಾಡಿದೆ. ಈ ಮೀನಿನಲ್ಲೂ 18-20%, ಆ ಮೀನಿನಲ್ಲೂ 18-20%, ಅಲ್ಲಿ ನೀವು ಹೆಚ್ಚು ಕ್ರಯ ಕೊಟ್ಟು ನೀವು ತಗೊಳ್ತೀರಾ. ಇಲ್ಲಿ ಬಡವರಿಗೆ ಇದು ಸುಲಭವಾಗಿ ಬಂಗುಡೆ, ಬೂತಾಯಿ, ಕೊಲ್ಲತರ ಈ ಎಲ್ಲ ಮೀನುಗಳು ಸಿಗ್ತವೆ. ಇನ್ನು ಬೇರೆ ಎಲ್ಲ ಕೃಷಿಯಲ್ಲಿ ಲಾಭ ಕಡಿಮೆ, ಲಾಸ್ ಆಗದೆ ಜಾಸ್ತಿ ಅನ್ನುವ ಒಂದು ನಾವು ಕಲ್ಪನೆ ಕೇಳ್ತಾ ಇದ್ದೀವಿ, ಕೂಗು ಕೇಳ್ತಾ ಇದ್ದೀವಿ. ಆದರೆ ಮೀನು ಸಾಕಣೆಯಲ್ಲಿ ಹಾಗಲ್ಲ, ಇಲ್ಲಿ ಲಾಭಾಂಶ ಜಾಸ್ತಿ. ಅದಕ್ಕೆ ಒಂದು ಮೂಲ ಕಾರಣ ಏನು ಅಂದ್ರೆ, ಮೀನು ಸಾಕಣೆಯಲ್ಲಿ ನಿಮಗೆ ಒಬ್ಬರೇ ಒಬ್ರು ಆಳು ಸಿಕ್ಕರೆ ಸಾಕು. ಸಾಕಣೆಯಲ್ಲಿ ಆಹಾರ ಕೊಡಲಿಕ್ಕೆ ಒಬ್ಬ ಆಳು ಸಾಕು. ಬೆಳಿಗ್ಗೆ 6 ಗಂಟೆಯಲ್ಲಿ, ಸಂಜೆ 6 ಗಂಟೆಯಲ್ಲಿ ದೋಣಿಯಲ್ಲಿ ಹೋಗಿ ಕೊಳ ಎಷ್ಟೇ ದೊಡ್ಡದಿದ್ರು ಕೂಡ ಅವನು ಆಹಾರ ಹಾಕಿ ಬರಲಿಕ್ಕೆ ಒಬ್ಬ ಆಳು ಸಾಕು. ಈ ಮತ್ತೆ ಮೀನು ಹಿಡಿಯುವಾಗ ಮಾತ್ರ 10-20 ಜನ ಬೇಕಾಗ್ತಾರೆ, ದೊಡ್ಡ ಕೊಳದಲ್ಲಿ ಆ ಬಲೆ ಎಳಿಲಿಕ್ಕೆ ಬೇಕಾಗ್ತಾರೆ. ಈ ಎಲ್ಲ ಪ್ರಕ್ರಿಯೆ ಒಂದು ಕೆಲವೇ ಗಂಟೆಗಳಲ್ಲಿ ಮುಗಿದೋಗುತ್ತೆ. ಹೀಗಾಗಿ ಮೀನು ಸಾಕಣೆ ಮಾಡುವವರಿಗೆ ಹೆಚ್ಚಿನ ಆ ಲಾಭ ಸಿಗ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈಗ ಉದಾಹರಣೆಗೆ ಮೀನು ಸಾಕಣೆಗೆ ನೀವು 1 ಲಕ್ಷ ಖರ್ಚು ಮಾಡಿದ್ದೀರಾ ಅಂದ್ರೆ ನಿಮಗೆ ಮಾರಾಟ ಮಾಡಿ ನಿಮಗೆ 3 ಲಕ್ಷ ಬರುತ್ತೆ. ಅದರಲ್ಲಿ 1 ಲಕ್ಷ ಕಳೆದ್ರೆ 2 ಲಕ್ಷ ರೂಪಾಯಿಯಷ್ಟು ನಿಮಗೆ ಲಾಭ ಸಿಗುತ್ತೆ. ಹೀಗಾಗಿ ನಾವು ಕೃಷಿ ಚಟುವಟಿಕೆಗಳಿಗೆ ಹೋಲಿಸಿದಾಗ ಮೀನು ಸಾಕಣೆ ಹೆಚ್ಚು ಲಾಭದಾಯಕ ಅಂತ ಹೇಳ್ತೀವಿ. ಮತ್ತೊಂದು ಮೀನಿನ ವೈಶಿಷ್ಟ್ಯತೆ ಏನಂದ್ರೆ, ಇದರ ಚಲನೆ ಏನಿದೆಯಲ್ಲ ಮೀನಿನ ಚಲನೆ, ಅದಕ್ಕೆ ಮೀನು ಹೆಚ್ಚು ಶಕ್ತಿಯನ್ನ ವ್ಯಯ ಮಾಡೋದೇ ಇಲ್ಲ. ಮೀನಿನ ದೇಹ ರಚನೆ ಆಗಿದೆ ದೋಣಿಯ ಹಾಗೆ, ಮುಂದಿನ ಮೊಣಚು ಮತ್ತೆ ಹಿಂದೆ ಮೊಣಚು, ಹೀಗೆ ನಡುವೆ ಮಾತ್ರ ದಪ್ಪ. ಕೆಲವು ಮೀನುಗಳು ರೌಂಡ್ ಇದಾವೆ, ಅವೆಲ್ಲ ವಿಶೇಷವಾಗಿ ಇರೋಂಥವು ಕೆಲವೇ ಮೀನುಗಳು. ಈ ಹೆಚ್ಚು ಬಹುತೇಕ ಎಲ್ಲ ಮೀನುಗಳು ಸ್ಪಿಂಡಲ್ ಶೇಪ್ ಅಂತ ಹೇಳ್ತೀವಿ, ಸ್ಟ್ರೀಮ್ ಲೈನ್ಡ್ ಬಾಡಿ. ಸೊ ಹೀಗಾಗಿ ನೀರಿನಲ್ಲಿ ನುಗ್ಗಿ ಹೋಗ್ಲಿಕ್ಕೆ ಮೀನು ಹೆಚ್ಚಿನ ಶಕ್ತಿ ವ್ಯಯ ಮಾಡೋದಿಲ್ಲ. ಹೀಗಾಗಿ ಮೀನು ತನ್ನ ಚಲನೆಗೆ ಶಕ್ತಿಯನ್ನ ವ್ಯಯ ಮಾಡೋದಿಲ್ಲ. ಮತ್ತೆ ಇನ್ನೊಂದು ವಿಶೇಷತೆ ಮೀನಿನಲ್ಲಿ ಏನು ಅಂದ್ರೆ, ಮೀನುಗಳಿಗೆ ಭೂಮಿ ಮೇಲೆ ಗುರುತ್ವಾಕರ್ಷಣ ಶಕ್ತಿ ಅನ್ನೋದೊಂದು ಇದೆ ಅಂತ ಗೊತ್ತೇ ಇಲ್ಲ. ಯಾಕೆ ಅಂತ ಕೇಳಿ, ಮೀನಿನ ದೇಹದ ಸಾಪೇಕ್ಷ ಸಾಂದ್ರತೆ ಅಂತ ಏನಿದೆ, ಸ್ಪೆಸಿಫಿಕ್ ಗ್ರಾವಿಟಿ, ಸೇಮ್ ಆಸ್ ವಾಟರ್. ಈಗ ನೀರಿನ ಸ್ಪೆಸಿಫಿಕ್ ಗ್ರಾವಿಟಿ ಅದು 1, ಮೀನಿನ ದೇಹದ ಮಾಂಸದ ಸ್ಪೆಸಿಫಿಕ್ ಗ್ರಾವಿಟಿ 1.005 ಅಂದ್ರೆ ಸ್ಲೈಟ್ಲಿ ಹೆವಿಯರ್. ಇದೊಂಥರ ಹೇಗೆ ಅಂದ್ರೆ, ಈ ಗಾಳಿಯಲ್ಲಿ ನಾವು ಒಂದು ಗುಬ್ಬಚ್ಚಿಯ ಪುಕ್ಕವನ್ನ ಹೀಗೆ ಊದಿದ್ರೆ ಅದು ಅಷ್ಟೆತ್ತರಕ್ಕೆ ಹೋಗುತ್ತೆ, ಅದು ಬಂದು ನೆಲ ಮುಟ್ಲಿಕ್ಕೆ ಒಂದು ಗಂಟೆ ಬೇಕಾಗುತ್ತೆ, ಅಲ್ಲೇ ತೇಲಾಡ್ಕಂತ ನಿಧಾನವಾಗಿ ಬರುತ್ತೆ. ಹಾಗೆ ಮೀನು ಸಹ ನೀರಿನಲ್ಲಿ ತನ್ನ ದೇಹ ಎಷ್ಟೇ ತೂಕ ಇದ್ರೂ ಕೂಡ ಅದಕ್ಕೆ ಅಷ್ಟೊಂದು ತೂಕ ಇದ್ದೀನಿ ಅಂತ ಮೀನಿಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಅಂದ್ರೆ ಮೀನಿನ ಒಂದು ಸ್ಪೆಸಿಫಿಕ್ ಗ್ರಾವಿಟಿ ಸಾಂದ್ರತೆ, ದೇಹದ ಸಾಂದ್ರತೆ ನೀರಿಗೆ ಸಮ ಇರೋದ್ರಿಂದ ಇದು ಒಂದು ಮೀನಿಗೆ ವರದಾನ. ಮೀನಿನ ಮತ್ತೊಂದು ವೈಶಿಷ್ಟ್ಯತೆ ಏನಿದೆ ಅಂದ್ರೆ ಮೀನುಗಳು ಸಾಯುವ ತನಕವೂ ಬೆಳವಣಿಗೆಯನ್ನು ಹೊಂದುವ ಸಾಮರ್ಥ್ಯ ಹೊಂದಿವೆ. ಅವುಗಳ ಬೆಳವಣಿಗೆಯ ಗತಿ ಈ ಲೈಂಗಿಕ ಪಕ್ವತೆಗೆ ಬಂದ ಮೇಲೆ ಕಡಿಮೆ ಆಗ್ಬೋದು, ಆಗುತ್ತೆ, ಆದರೆ ನೆವರ್ ದ ಲೆಸ್ ಅದು ಸಾಯುವವರೆಗೂ ಆ ಬೆಳವಣಿಗೆಯ ಗತಿ ನಡೀತಾನೇ ಇರುತ್ತೆ. ಆದರೆ ಭೂಮಿ ಮೇಲೆ ವಾಸಿಸ್ತಕ್ಕಂಥ ಪ್ರಾಣಿಗಳಿಗೆ ಅದು ಸಾಧ್ಯ ಇಲ್ಲ. ಎಲ್ಲಾ ಮನುಷ್ಯರ ಹೈಟ್ ಒಂದು ಲೆವೆಲ್ ಆದ್ಮೇಲೆ ನಿಂತೋಗುತ್ತೆ, ಬೆಳವಣಿಗೆ ಇರೋದಿಲ್ಲ. ಅದಕ್ಕೆ ಕಾರಣ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ. ಈ ಭೂಮಿ ಮೇಲೆ ಗುರುತ್ವಾಕರ್ಷಣ ಶಕ್ತಿ ನಮ್ಮನ್ನ ಹೆಚ್ಚು ಎತ್ತರಕ್ಕೆ ಬೆಳೆಯೋದಕ್ಕೆ ಬಿಡುವುದಿಲ್ಲ. ಮೀನಿಗೆ ಅದಿಲ್ಲ, ಮೀನಿಗೆ ಆ ಸಮಸ್ಯೆ ಇಲ್ಲ. ಈಗ ಒಂದು ಕೆಲವು ವರ್ಷಗಳ ಹಿಂದೆ ಕೆನಡಾದಲ್ಲಿ ಈ ಕೇದರ ಮೀನು ಟ್ಯೂನಾ, ಬ್ಲೂಫಿನ್ ಟ್ಯೂನಾ ಅನ್ನುವ ಮೀನು ಇಬ್ರು ಮೀನುಗಾರರು ಹಿಡ್ಕೊಂಡು ಬಂದ್ರು. ಅದು ವಿಶ್ವದಲ್ಲೇ ಅತ್ಯಂತ ತೂಕ ಇರತಕ್ಕಂತ ಮೀನು, 670 kg ತೂಕ ಇರುವಂತಹ ಮೀನು ಹಿಡ್ಕೊಂಡು ಬಂದ್ರು. ಅವರು ಪಾರಿತೋಷಕ ರೀತಿಯಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಪೇಪರಲ್ಲೆಲ್ಲ ಬಂತು. ಈಗ ನನಗೆ ಒಂದು ಪ್ರಶ್ನೆ ಇಲ್ಲಿ ಮೂಡಿತು, ಅದನ್ನ ನೋಡಿದ ಕ್ಷಣ ಏನು ಅಂದ್ರೆ, ಆ ಮೀನಿನ ತೂಕ 670 kg, ಆ ಮೀನಿನ ವಯಸ್ಸು 30 ವರ್ಷ, ಅದು ವೈಜ್ಞಾನಿಕ ಲೆಕ್ಕಾಚಾರ ಹಾಕಿ ನೋಡಿದ್ದಾರೆ. ಆದರೆ ಈ ಮೀನನ್ನು ಹಿಡ್ಕೊಂಡು ಬಂದ ಈ ಮೀನುಗಾರರು ಇಬ್ಬರಿದಾರಲ್ಲ, ನೋಡುವಾಗ್ಲೇ ಅವರು ಒಂದು 85-90 kg ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅವರ ವಯಸ್ಸು ಒಂದು 50-55 ಇರ್ಬೋದು. ಏನಿದು ಆಶ್ಚರ್ಯ, ಈ ಮೀನು ಹಿಡ್ಕೊಂಡು ಬಂದ ಈ ಮೀನುಗಾರರ ತೂಕ 80-85 kg, ವಯಸ್ಸು 50 ವರ್ಷ, ಈ ಮೀನು ಕೇವಲ 30 ವರ್ಷ ಪ್ರಾಯ, ಆದರೆ ತೂಕ 670 kg, ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಈಗ ನಾನೇನು ನಿಮಗೆ ವಿವರಣೆ ಕೊಟ್ಟೆ, ಮೀನಿಗೆ ಎಷ್ಟು ತೂಕ ಹೊಂದಿದ್ರೂ ಕೂಡ ನೀರಿನಲ್ಲಿ ಅದು ಶಕ್ತಿಯ ವ್ಯಯ ಮಾಡೋ ಅವಶ್ಯಕತೆನೆ ಇಲ್ಲ. ಹೀಗಾಗಿ ಹೆಚ್ಚು ಹೆಚ್ಚು ತೂಕ ಮಾಡ್ಕೊಳ್ಳಿಕ್ಕೆ ಮೀನಿಗೆ ಒಂದು ಅವಕಾಶ ಇದೆ. ಇನ್ನು ಮೀನಿನ ಮತ್ತೊಂದು ವೈಶಿಷ್ಟ್ಯತೆ ಹೇಳ್ತೀನಿ ನಿಮಗೆ, ಮೀನುಗಳು ಮೊಟ್ಟೆಗಳನ್ನು ಉತ್ಪಾದನೆ ಮಾಡೋದು ಡಜನ್ನು 100-200 ಅಲ್ಲ, ಬಹುತೇಕ ಮೀನುಗಳು 1000-1000 ಸಂಖ್ಯೆಯಲ್ಲಿ ಮತ್ತು 1,00,000 ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದು ನಿಸರ್ಗ ಮೀನುಗಳಿಗೆ ಕೊಟ್ಟಿರುವ ಒಂದು ವರದಾನ. ಯಾಕೆಂದ್ರೆ ಆ ನಿಸರ್ಗದಲ್ಲಿ ನೀರಿಗೆ ಎರಚಿ ಬಿಡ್ತವೆ, ಗಂಡು ಮೀನುಗಳು ರೇತಸ್ಸನ್ನ ಎರಚಿಸ್ತವೆ, ನೀರಿನಲ್ಲಿ ಹೊರಭಾಗದಲ್ಲಿ ಅದು ಮಿಕ್ಸ್ ಆಗಿ ಆ ಮೊಟ್ಟೆಗಳು ಫಲಿತಗೊಳ್ಳಬೇಕು, ಫಲಿತಗೊಂಡವು ಮೊಟ್ಟೆ ಹೊಡೆದು ಮರಿ ಹೊರಗೆ ಬರಬೇಕು. ಹೊರಬಂದ ಮೀನು ಮರಿಗಳು 3 ದಿವಸದವರೆಗೆ ಸಾಧಾರಣ ಆಹಾರ ಬೇಕಾಗಿಲ್ಲ, ಯಾಕಂದ್ರೆ ಅದರ ಒಡಲಿನಲ್ಲಿನೇ ಒಂದು ಯೋಕ್ ಸ್ಯಾಕ್ ಅಂತ ಇರುತ್ತೆ, ಅದರಲ್ಲಿರೋ ಪೌಷ್ಟಿಕಾಂಶನೇ ಅವುಗಳು 3 ದಿವಸಗಳವರೆಗೆ ಬದುಕಲಿಕ್ಕೆ ಸಾಧ್ಯ. 3 ದಿವಸ ಆದ್ಮೇಲೆ ಆ ಸಣ್ಣ ಮೀನು ಮರಿಯ ಬಾಯಿ ಎಲ್ಲ ಬೆಳೆದಿರ್ತದೆ, ಈಗ ಆಹಾರವನ್ನ ತಿನ್ಲೇಬೇಕದು, ಹೊರಗಡೆ ದೊರಿತಕ್ಕಂತ ಆಹಾರ. ಒಂದು ವೇಳೆ ಆ ಮೀನು ಮರಿಗಳಿಗೆ ಪರಿಸರದಲ್ಲಿ ಆಹಾರ ಸಿಗದೆ ಹೋದ್ರೆ ಎಲ್ಲಾ 1,00,000 ಮರಿಗಳು ಸತ್ತೋಗ್ತವೆ. ಹೀಗಾಗಿ ನಿಸರ್ಗ ನೋಡಿ ಹೆಚ್ಚು ಮೊಟ್ಟೆಗಳನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನ ಮೀನುಗಳಿಗೆ ಕೊಟ್ಟಿದೆ. ಹೀಗೆ ವೈವಿಧ್ಯಮಯವಾದ ವೈಶಿಷ್ಟ್ಯತೆಗಳನ್ನ ನಾವು ಮೀನಿನಲ್ಲಿ ಕಾಣ್ತೇವೆ. ಈಗ ಮೀನುಗಳು ಅಂತ ನೀವು ಹೇಳುವಾಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಆಗಲಿ ಅಂತ ಹೇಳಿದ್ರೆ ನಮ್ಮ ಈ ಕರಾವಳಿಯ ಭಾಗದಲ್ಲಿ, ದಕ್ಷಿಣ ಭಾರತ, ಉತ್ತರ ಭಾರತ ಮತ್ತೆ ಬೇರೆ ವಿದೇಶಗಳಲ್ಲಿ ನಾವು ತಿನ್ನುವಂತಹ ಮೀನುಗಳು ಒಂದೇ ರೀತಿಯವುಗಳ ಹೇಗೆ? ಯಾ ಅದು ಅಟ್ಲಾಂಟಿಕ್ ಓಷನ್ ಮೀನೇ ಆಗಿರಲಿ, ನಮ್ಮ ಇಂಡಿಯನ್ ಓಷನ್, ಅರೇಬಿಯನ್ ಸೀ, ಬೇ ಆಫ್ ಬೆಂಗಾಲ್, ನಮ್ಮ ದೇಶದಲ್ಲಿ ದೊರಕುವ ಸಮುದ್ರದ ಮೀನೇ ಆಗಿರಲಿ, ಆ ಎಲ್ಲ ಮೀನುಗಳಲ್ಲಿ ಈ ಒಂದು ಪೌಷ್ಟಿಕಾಂಶಗಳ ಪ್ರಮಾಣ ಒಂದೇ ತರನೇ. ಆದ್ರೆ ಅಲ್ಲಿ ತಿನ್ನುವ ಮೀನುಗಳು ವ್ಯತ್ಯಾಸ ಇದ್ದವ? ಅದು ಆಹಾರ ಮೀನುಗಳು, ಕೆಲವು ಸಸ್ಯಗಳನ್ನ ತಿಂದು ಬದುಕಂತ ಮೀನುಗಳಿದಾವೆ, ವೆಜಿಟೇರಿಯನ್ ಫಿಶ್, ಹರ್ಬಿವೋರಸ್ ಫಿಶ್ ಅಂತ ಹೇಳ್ತೀವಿ. ಆಮೇಲೆ ಮಾಂಸ ತಿಂದು ಬದುಕುವಂತ ಮೀನುಗಳು ಬೇರೆ ಬೇರೆ ಜಾತಿಯ ಮೀನುಗಳಿದಾವೆ, ಕಾರ್ನಿವೋರಸ್ ಫಿಶ್. ಬಹುತೇಕ ಈ ಕಾರ್ನಿವೋರಸ್ ಫಿಶ್ ಏನಿದಾವಲ್ಲ, ಬೇರೆ ಮಾಂಸಾಹಾರಿ ಮೀನುಗಳು ಬೇರೆ ಬೇರೆ ಪ್ರಾಣಿಗಳ ಸಣ್ಣ ಸಣ್ಣ ಮೀನುಗಳನ್ನ ಬೇಟೆಯಾಡಿ ತಿಂದು ಬೆಳೀತಾವಲ್ಲ, ಅವುಗಳ ಮಾಂಸದಲ್ಲಿ ರುಚಿ ಜಾಸ್ತಿ ಅನ್ನುವ ಒಂದು ಭಾವನೆ ಇದೆ. ಬಹುಶಃ ಯಾಕೆ ಅಂದ್ರೆ ಅಲ್ಲಿ ಫ್ಯಾಟ್, ಈ ಕೊಬ್ಬಿನ ಅಂಶ ಹೆಚ್ಚು ಶೇಖರಣೆ ಆಗಿರುತ್ತೆ. ಆದರೆ ಮತ್ತೊಂದು ಈ ಪ್ರಮುಖವಾದ ಅಂಶ ನಾನು ಹೇಳಲಿಕ್ಕೆ ಮರ್ತೆ, ಮೀನಿನ ಕೊಬ್ಬು ಮನುಷ್ಯನ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮೀನಿನ ಕೊಬ್ಬು ಏನಿದೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರತಕ್ಕಂಥದ್ದು, ಅದರಲ್ಲಿ ವಿಟಮಿನ್ ಎ ಡಿ ಇ ಕೆ ಇವೆಲ್ಲ ವಿಟಮಿನ್ಸ್ ಇರೋದ್ರಿಂದ ಮೀನಿನ ಎಣ್ಣೆ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೇದು. ಲಿವರ್ನಲ್ಲಿ ವಿಶೇಷವಾಗಿ ಈ ಎಲ್ಲ ವಿಟಮಿನ್ಗಳು ಇರೋದ್ರಿಂದ ಈ ಕಾಡ್ ಲಿವರ್ ಆಯಿಲ್ಲು, ಶಾರ್ಕ್ ಎಫರ್ ಆಯಿಲ್ಲು ಇವುಗಳನ್ನು ಕಮರ್ಷಿಯಲ್ ಆಗಿ ನಾವು ಮಾರ್ಕೆಟಲ್ಲಿ ಕಾಣ್ತೇವೆ. ಒಂದು ಸಣ್ಣ ಟ್ಯಾಬ್ಲೆಟ್ ಇವುಗಳ ಮೂಲಕ, ಕ್ಯಾಪ್ಸುಲ್ಗಳ ಮೂಲಕ ದೊರೆಯುತ್ತೆ. ಯಾರು ಮೀನು ಆಹಾರವಾಗಿ ಬಳಸೋದಿಲ್ವೋ ಸಸ್ಯಾಹಾರಿಗಳು ಈ ರೀತಿಯಲ್ಲಿ ಸುಲಭವಾಗಿ ಮೀನಿನಲ್ಲಿ ದೊರೆತಕ್ಕಂಥ ವಿಟಮಿನ್ ಈ ಕ್ಯಾಪ್ಸುಲ್ಗಳ ಮೂಲಕ, ಔಷಧದ ಮೂಲಕ ಬಳಸಬಹುದಾಗಿದೆ. ಇದು ಒಂದು ವಿಶೇಷತೆ. ಮುಖ್ಯವಾಗಿ ಮೀನಿನ ಉತ್ಪಾದನೆಗೆ ಬರುದಿದ್ರೆ, ಈಗ ಒಂದು ನಾವು ಕೊಳಗಳಲ್ಲಿ ಸಾಕುವಂತಹ ಒಂದು ಒಳನಾಡಿನ ಮೀನುಗಳು, ಮತ್ತೆ ಈಗ ಸಮುದ್ರದಲ್ಲಿ ಬರುವಂತಹ ಮೀನುಗಳು, ಈ ಎರಡು ಮೀನುಗಳಲ್ಲಿ ವ್ಯತ್ಯಾಸಗಳು ಉಂಟಾ? ವ್ಯತ್ಯಾಸ ಅಂದ್ರೆ ಒಂಥರ ಗ್ಲೇರಿಂಗ್, ಅಥವಾ ನಮ್ಮ ಕಣ್ಣಿಗೆ ರಾಚುತ್ತೆ ವ್ಯತ್ಯಾಸ. ನೋಡಿ, ಸಮುದ್ರದಲ್ಲಿ ಆಧುನಿಕ ಮೀನುಗಾರಿಕೆಯಲ್ಲಿ ಈ ಪರ್ಸೀನ್ ದೋಣಿಗಳು, ಟ್ರಾಲ್ ದೋಣಿಗಳು ಇವುಗಳನ್ನು ಬಳಸಿ ಮೀನು ಹಿಡ್ಕೊಂಡು ಬರ್ತಾರೆ. ಪರ್ಸೀನ್ ಮೀನುಗಾರಿಕೆ ಉದಾಹರಣೆಗೆ ತಗೊಳ್ಳಿ, ಅವರು ಒಮ್ಮೆ ಹೋಗಿ ಸುಮಾರು 20 ಕಿಲೋಮೀಟರ್ ಅಷ್ಟು ದೂರ ಹೋಗ್ತಾರೆ. ಹಿಂದೆ ತಿರುಗಿ ನೋಡುವಾಗ ಭೂಮಿ ಕಾಣೋದಿಲ್ಲ, ಗುಡ್ಡ ಬೆಟ್ಟ ಏನು ಕಾಣಲ್ಲ, ಸುತ್ತ ಸಮುದ್ರ ಮಾತ್ರ. ಅಷ್ಟು ದೂರ ಹೋದಾಗ ಅಲ್ಲಿ ಮೀನುಗಳ ಒಂದು ಸಮೂಹವನ್ನ ಗುರುತಿಸಿ ಅವುಗಳು ಹಿಡಿತಾರೆ. ಆ ಹಿಡಿಯುವ ಆ ಒಂದು ತಾಂತ್ರಿಕತೆ ಎಷ್ಟು ಒಂದು ಉತ್ಕೃಷ್ಟವಾಗಿದೆ ಅಂದ್ರೆ, ಪರ್ಸೀನ್ ದೋಣಿಯ ಬಲೆ ಸುಮಾರು 800 ಮೀಟರ್ ಉದ್ದ ಮತ್ತು 50 ಮೀಟರ್ ಅಷ್ಟು ಆಳ. ಮೇಲೆ ಫ್ಲೋಟ್ಸ್ ಅಂತ ಇರುತ್ತೆ, ಕೆಳಗೆ ಸಿಂಕರ್ಸ್ ಅಂತ ಇರುತ್ತೆ. ಹೀಗಾಗಿ ಈ ಬಲೆಯನ್ನ ನೀರಿನಲ್ಲಿ ಹಾಕಿದ್ರೆ ನಿಂತ್ಕೊಂಡ್ಬಿಡುತ್ತೆ, ಗೋಡೆ ತರ ಮುಳುಗೋದಿಲ್ಲ ಆ ಬಲೆ. ಅಂಥ ಬಲೆಯನ್ನ ಬಳಸಿ ಆ ಮೀನಿನ ಸಮೂಹ ಕಂಡಾಗ ಅವುಗಳನ್ನ ಸುತ್ತುವರೆದು 5-7 ನಿಮಿಷದಲ್ಲಿ ಆ ದೋಣಿ ಆ ಬಲೆಯನ್ನ ಹಾಕಿ ಅಲ್ಲಿ ಇದ್ದಂತ ಎಲ್ಲ ಮೀನನ್ನ ಹಿಡಿಯುವ ಒಂದು ಸಾಮರ್ಥ್ಯ ಹೊಂದಿದೆ. ಯೋಚನೆ ಮಾಡಿ, 5-7 ನಿಮಿಷದಲ್ಲಿ 5-7 ಟನ್ನಷ್ಟು ಮೀನನ್ನ ಹಿಡಿಯುವ ಸಾಮರ್ಥ್ಯ ಈ ಬಲೆಗೆ ಇದೆ, ಈ ದೋಣಿಗಿದೆ. ಆದರೆ ಅದೇ 5 ಟನ್ನು ಮೀನಿನ ಉತ್ಪಾದನೆ ನಿಮ್ಮ ಕೊಳದಲ್ಲಿ ಮೀನು ಸಾಕಣೆ ಮೂಲಕ ಉತ್ಪಾದನೆ ಮಾಡಬೇಕು ಅಂದ್ರೆ ನೀವು 10-12 ತಿಂಗಳು ಕಾಯಬೇಕು. ಇಲ್ಲಿ 5 ನಿಮಿಷದಲ್ಲಿ ನಿಮಗೆ ಆ ಸಂಪತ್ತು ಸುಲಭವಾಗಿ ಸಿಗುತ್ತೆ. ಇದೇ ಕಡಲ ಮೀನುಗಾರಿಕೆ ಮತ್ತು ಒಳನಾಡ ಮೀನು ಸಾಕಣೆಗೆ ಇರತಕ್ಕಂಥ ವ್ಯತ್ಯಾಸ. ಆದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ಒಂದು ಪರ್ಸಿನ್ ದೋಣಿಗೆ 1.5 ಕೋಟಿ ಇವಾಗ ಅಂತ ಕಾಣಿಸುತ್ತೆ, 1.2 ಕೋಟಿ ಹಂಗೆಲ್ಲ ಇರಬೇಕು. ತುಂಬಾ ಈಗ ಕಾಸ್ಟ್ಲಿ ಆಗಿದೆ. ಟ್ರಾಲ್ ದೋಣಿನೂ ಅಷ್ಟೇನೆ, ಲಕ್ಷಾಂತರ ಹಣ ಕೊಟ್ಟು ಅದನ್ನ ಪರ್ಚೇಸ್ ಮಾಡಿ ಮೀನುಗಾರರು ಹೋಗ್ತಾರೆ ಸಾಹಸ ಮಾಡಿ. ಹೀಗಾಗಿ ಮೀನು ಉತ್ಪಾದನೆಯ ದೃಷ್ಟಿಯಲ್ಲಿ ಕಡಲ ಮೀನುಗಾರಿಕೆ ತುಂಬಾ ಆಕರ್ಷಣೆ, ಸುಲಭದಲ್ಲಿ ನಾವು ಲಾಭ ಮಾಡಬಹುದು ಅನ್ನೋದು. ವಿದೇಶಗಳಲ್ಲಿ ಕಡಲ ಕಾನೂನು ಅಂತ ಏನಿದೆಯಲ್ಲ, ಅದು ಪ್ರಪಂಚದ ಎಲ್ಲ ದೇಶಗಳು ಪಾಲಿಸಬೇಕು ಅನ್ನುವ ವಿಶ್ವಸಂಸ್ಥೆಯ ಒಂದು ನಿಬಂಧನೆ ಇದೆ. ಅಷ್ಟೇ ಅಲ್ಲ, ಕೆಲವು ದೇಶಗಳಲ್ಲಿ ಮೀನುಗಾರರ ಮಕ್ಕಳು ಮೀನುಗಾರರು ಮಾತ್ರ ಮೀನು ಸಾಕಣೆ ಮಾಡಲು ಅರ್ಹರು ಅನ್ನುವ ಕಾನೂನು ಕೂಡ ಬಂದಿದೆ ಜಪಾನ್ನಲ್ಲಿ ಉದಾಹರಣೆಗೆ. ನಮ್ಮಲ್ಲಿ ಇನ್ನೂ ಹಾಗೆ ಇಲ್ಲ, ಯಾರು ಬೇಕಾದರೂ ಮೀನನ್ನು ಹಿಡೀಲಿಕ್ಕೆ ಹೋಗ್ಬೋದು. ಮೀನುಗಾರ ಸಮುದಾಯದವರು ಮಾತ್ರ ಅಂತ ಏನಿಲ್ಲ, ಫಿಶ್ ಇಸ್ ಎ ಕಾಮನ್ ಪ್ರಾಪರ್ಟಿ ರಿಸೋರ್ಸ್ ಪ್ರಪಂಚದಾದ್ಯಂತ. ಎಲ್ಲೋ ಕೆಲವು ದೇಶಗಳಲ್ಲಿ ಮಾತ್ರ ಈ ರೀತಿ ನೋಡೋದು. ಸೊ ಫಿಶ್ ಈಸ್ ಎನ್ ಓಪನ್ ಆಕ್ಸೆಸ್ ಫಿಷರಿ ಅಂತ ಹೇಳ್ತೀವಿ. ಯಾರಲ್ಲಿ ಬಂಡವಾಳ ಹೂಡಿಕೆ ಸಾಮರ್ಥ್ಯ ಇದೆ ಅವರು ದೋಣಿಯನ್ನು ಕೊಂಡುಕೊಳ್ಬಹುದು, ಬಲೆ ಕೊಂಡುಕೊಳ್ಬಹುದು, ಇಲ್ಲಿ ಇನ್ವೆಸ್ಟ್ ಮಾಡಿ ಹೋಗಿ ಮೀನು ಹಿಡಿಯಬಹುದು. ಈ ಕಾರಣದಿಂದಲೇ ಬಹಳ ವೇಗವಾಗಿ ಈ ಕಡಲ ಮೀನುಗಾರಿಕೆ ಉದ್ಯಮ ಬೆಳೀತು ನಮ್ಮ ದೇಶದಲ್ಲಿ. ಈಗ ಈ ತಂತ್ರಜ್ಞಾನದಿಂದಾಗಿ ಸುಮಾರು ಕಳೆದ 3 ದಶಕಗಳಲ್ಲಿ ನೀವು ಈ ಒಂದು ವಿಭಾಗದಲ್ಲಿದ್ದೀರಿ, ಎಷ್ಟರ ಮಟ್ಟಿಗೆ ಈ ಮೀನುಗಾರಿಕೆ ಒಂದು ಬದಲಾವಣೆ ಕಂಡಿದೆ? ನೋಡಿ, ಬದಲಾವಣೆ ಅಂದ್ರೆ ಹೀಗೆ, ನಮ್ಮ ದೇಶದಲ್ಲಿ ತಾಂತ್ರಿಕ ಮೀನುಗಾರಿಕೆ ಅಥವಾ ಏನ್ ಹೇಳ್ಬೇಕು, ಹೆಚ್ಚಿನ ಎಫಿಷಿಯಂಟ್ ಫಿಶಿಂಗ್ ಟೆಕ್ನಾಲಜಿ ನಮ್ಮ ದೇಶಕ್ಕೆ ಬಂದದ್ದು 1952 ಇಸ್ವಿಯಲ್ಲಿ, ಅಂದ್ರೆ ನಮ್ಮ ದೇಶ ಸ್ವಾತಂತ್ರ್ಯ ಬಂದು ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಶುರುವಾಯಿತು. 50ರ ದಶಕದಲ್ಲಿ ನಮ್ಮ ನಾಡದೋಣಿಗಳು, ಟ್ರೆಡಿಷನಲ್ ಫಿಶಿಂಗ್ ಬೋಟ್ಸ್, ಅವರಿಗೆ ಎಷ್ಟು ಹಿಡ್ಕೊಂಬರ್ಲಿಕ್ಕೆ ಸಾಧ್ಯ ಇತ್ತು? ಬಹಳ ಕಡಿಮೆ ಪ್ರಮಾಣದಲ್ಲಿ ಮೀನು ಹಿಡಿದು ಬರಲಿಕ್ಕೆ ಸಾಮರ್ಥ್ಯ ಇತ್ತು. ಹೀಗಾಗಿ ಆಗ ಕೇವಲ 0.5 ಅಂದ್ರೆ 5 ಲಕ್ಷ ಟನ್ ಮಾತ್ರ ಉತ್ಪಾದನೆ ಮಾಡ್ತಾ ಇದ್ರು. ಅದು ಈಗ ಉತ್ಪಾದನೆ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ 40 ಲಕ್ಷ ಸರಿ ಮೀನಿನ ಉತ್ಪಾದನೆ ಈಗ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸರಿ, ಹೀಗಾಗ್ಲಿಕ್ಕೆ ಈಗ ಏನು ಈ ಉತ್ಪಾದಕತೆಯ ಕ್ರಮಗಳನ್ನೆಲ್ಲ ಕೈಗೊಂಡಿದ್ದೆ? ವಿಶೇಷವಾಗಿ ಮೀನುಗಾರರಿಗೆ ನಾವು ಸ್ವಾತಂತ್ರ್ಯ ಕೊಟ್ಬಿಟ್ರೆ ಅವರು ಪ್ರತಿ ದಿವಸ ಹೋಗಿ ಮೀನು ಹಿಡ್ಕೊಂಡು ಬರಲಿಕ್ಕೆ ತಯಾರಿದ್ದಾರೆ. ವರ್ಷದುದ್ದಕ್ಕೂ ಮೀನು ಹಿಡಿಯುವೆವು ನಾವು, ರಾತ್ರಿ ಹಗಲು ಎನ್ನದೆ ಜಾಲಾಡಿ ಕಡಲು, ಬಗೆಯುವುದು ಸರಿಯೇ ಹೊನ್ನ ಮೊಟ್ಟೆಯ ಒಡಲು, ಎಲ್ಲದಕ್ಕೂ ಮಿತಿ ಇಹುದು ಗಳಿಸಲು ಬಳಸಲು, ಈ ಮಾತು ಅನ್ವಯ ಮೀನುಗಾರಿಕೆಯಲ್ಲೂ, ಇದನ್ನರಿತು ಬಾಳಿದರೆ ಮೀನುಗಾರರೆಲ್ಲರೂ ಪಡೆದೇವು ಅನಂತರ ನಿರಂತರ ಮೀನು ಫಸಲು ಅಂತ ನನ್ನ ಒಂದು ಮೀನುಗಾರಿಕೆ ಕವನ. ನಮ್ಮ ಮೀನುಗಾರರಲ್ಲಿ ನಾವು ಅರಿವು ಮೂಡಿಸ್ತಾ ಬಂದಿದ್ದೇವೆ. ಯಾವ ಅರಿವು? ಯಾವ ಅರಿವು ಅಂದ್ರೆ, ಮೀನು ಮರಿ ಮಾಡೋ ಕಾಲದಲ್ಲಿ ನಾವು ಮೀನು ಹಿಡಿಬಾರದು. ಹೆಚ್ಚಿನ ಪ್ರಮಾಣದಲ್ಲಿ ಮೀನು ಮರಿ ಉತ್ಪಾದನೆ ಆಗ್ತಕ್ಕಂಥದ್ದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೆ, ಈ ನಮ್ಮ ಮಳೆಗಾಲದ ಅವಧಿಯಲ್ಲಿ. ಇದು ಪಶ್ಚಿಮ ಕರಾವಳಿ. ಪೂರ್ವ ಕರಾವಳಿಯಲ್ಲಿ ಅಕ್ಟೋಬರ್ ನಿಂದ ಮಾರ್ಚ್ ವರೆಗೂ, ಅದು ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ, ನೈಋತ್ಯ ಮಾನ್ಸೂನ್. ಹೀಗಾಗಿ ಮಳೆಗಾಲದ ಅವಧಿಯಲ್ಲಿ ಮೀನುಗಳು ಮರಿ ಮಾಡೋದ್ರಿಂದ ಮೀನುಗಾರರು ಸಂಯಮ ವಹಿಸಿ ಆ ಸಮಯದಲ್ಲಿ ಮೀನು ಹಿಡಿಬಾರದು ಅಂತ ನಾವು ಅವರಿಗೆ ಅರಿವು ಮೂಡಿಸಿದ್ದೇವೆ. ಬೇರೆ ಎಲ್ಲಾ ದೇಶಗಳಲ್ಲೂ ಮತ್ಸ್ಯ ಸಂಪನ್ಮೂಲ ಸಂರಕ್ಷಣೆ ಮಾಡುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದೇಳಿ ವಿಶ್ವಸಂಸ್ಥೆಯವರು ಹೇಳ್ತಾ ಬಂದಿದ್ದಾರೆ. ವಿಶೇಷವಾಗಿ ಕಡಲ ಕಾನೂನಿನಲ್ಲಿ ಬರ್ತಕ್ಕಂಥದ್ದು ಈ ಮರಿ ಮಾಡುವ ಆ ಮೀನಿನ ಋತುವನ್ನು ಗುರುತಿಸಿ ಆ ಸಮಯದಲ್ಲಿ ಮೀನುಗಾರಿಕೆಗೆ ನಿಷೇಧ ಹೇರಬೇಕು ಅನ್ನುವ ಕಾನೂನು ಜಾರಿಗೆ ಬಂದ ನಂತರ ಈಗ ನಮ್ಮ ದೇಶದಲ್ಲೂ ಕೂಡ ಪಶ್ಚಿಮ ಕರಾವಳಿಯಲ್ಲಿ ಜೂನ್ 1ರಿಂದ ಜುಲೈ 31ರವರೆಗೆ 61 ದಿವಸಗಳ ಮೀನುಗಾರಿಕೆ ನಿಷೇಧ ಇದೆ. ಮೊದಲು 1980ರ ದಶಕದಲ್ಲಿ ನಮ್ಮ ಕರ್ನಾಟಕದ ಕಡಲ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಂತ ನಮ್ಮ ಮೀನುಗಾರ ಬಂಧುಗಳು ತಾವಾಗಿನೇ 90 ದಿವಸಗಳ ನಿಷೇಧವನ್ನ ಹೇರ್ಕೊಂಡಿದ್ರು. ನೋಡಿ ಅವರ ಪಾರಂಪರಿಕ ಜ್ಞಾನ, ನಾವು ಸಂತತಿ ವೃದ್ಧಿ ಆಗೋದಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ಅಂತ ಪಾರಂಪರಿಕ ಜ್ಞಾನ ಅವರಿಗೆ ಗೊತ್ತಿತ್ತು. ಆನಂತರ 90ರ ದಶಕ, 2000 ಆದ್ಮೇಲೆ ಒಂದು ರೀತಿಯಲ್ಲಿ ಆಧುನಿಕ ಮೀನುಗಾರಿಕೆ ಹೆಚ್ಚು ಪ್ರಚಲಿತಗೊಂಡಾಗ, ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಎಲ್ಲರಿಗೂ ಆ ಹೂಡಿಕೆ ಮಾಡಿದ ಹಣ ವಾಪಸ್ ತಗೊಳ್ಬೇಕಲ್ಲ, ಅದರ ಜೊತೆಗೆ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಬಂತು. ಹೀಗಾಗಿ ಮೀನುಗಾರರು ಹೆಚ್ಚು ಹೆಚ್ಚು ಮೀನು ಹಿಡಿಲಿಕ್ಕೆ ತವಕದಿಂದ ಕಡಲಿಗೆ ನುಗ್ಗುತ್ತಾ ಇದ್ರು. ಈಗ ಅದು ಕ್ರಮೇಣ 45 ದಿವಸಕ್ಕೆ ಬಂದು ಹೋಗಿತ್ತು, ಒಂದು 20 ವರ್ಷದ ಕೆಳಗೆ. ಆಮೇಲೆ ವಿಜ್ಞಾನಿಗಳು ಹೇಳಿದ್ರು, ಇದು ಆತಂಕಕಾರಿ, ನಾವು ಮೀನುಗಳಿಗೆ ಮರಿ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಚಾನ್ಸ್ ಆದರೂ ಕೊಡಬೇಕು. ಕೋಟ್ಯಾಂತರ ಮೀನುಗಳು ಸಮುದ್ರದಲ್ಲಿ ಮರಿ ಮಾಡ್ತವೆ, ಅವುಗಳೆಲ್ಲವಕ್ಕೂ ಕೂಡ ನಾವು ಒಂದು ಚಾನ್ಸ್ ಕೊಟ್ರೆ ಲಕ್ಷಾಂತರ ಕೋಟ್ಯಾಂತರ ಮೊಟ್ಟೆಗಳು ಮರಿ ಹೊಡೆದು ನಮಗೆ ಅವು ಮತ್ತೊಂದು ವಿಶೇಷ ಅಂದ್ರೆ, ನಮ್ಮ ಈ ಭಾಗದ ಉಷ್ಣವಲಯದಲ್ಲಿರ್ತಕ್ಕಂಥ ನಮ್ಮ ದೇಶ ಭಾರತ, ಈ ಭಾಗದಲ್ಲಿ ಸಮುದ್ರದಲ್ಲಿ ಮೀನುಗಳ ಬೆಳವಣಿಗೆ ಫಾಸ್ಟ್, ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ಬಂಗುಡೆ ಉದಾಹರಣೆಗೆ, ಬೂತಾಯಿ, ಈ ಮೀನುಗಳ ಬೆಳವಣಿಗೆ ಎಷ್ಟು ಫಾಸ್ಟ್ ಇದೆ ಅಂದ್ರೆ 4ನೇ ತಿಂಗಳಿಗೆ ಅವು ಕಮರ್ಷಿಯಲ್ ಸೈಜಿಗೆ ಬರ್ತವೆ. ಈಗ ಬಂಗುಡೆ 18.5 ಸೆಂಟಿಮೀಟರ್ ಅಂದ್ರೆ ಕಮರ್ಷಿಯಲ್ ಸೈಜ್, ಇದು 4ನೇ ತಿಂಗಳಲ್ಲಿ ಬೆಳವಣಿಗೆ ಆಗುತ್ತೆ. ಸೊ ಜೂನ್ ನಲ್ಲಿ ಹುಟ್ಟಿದಂತ ಬಂಗುಡೆ ಮೀನು ಮರಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ರೆಡಿ ಫಾರ್ ಹಾರ್ವೆಸ್ಟ್. ಜುಲೈಯಲ್ಲಿ ಹುಟ್ಟಿದಂತ ಮರಿಗಳು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಅಕ್ಟೋಬರ್, ನವಂಬರ್, ಹೀಗೆ 4-5 ತಿಂಗಳಲ್ಲಿ ಅವು ಒಂದು ಸ್ಪರ್ಟ್ ಬರ್ತಾ ಇರ್ತದೆ, ಕೋಹರ್ಟ್ಸ್ ಅಂತೀವಿ ನಾವು. ಹೀಗಾಗಿ ಆ ಮೀನುಗಳು ವೇಗವಾಗಿ ಬೆಳೆಯೋದ್ರಿಂದ ಈ ನಾವು ಕಡಲ ಮೀನುಗಾರಿಕೆ ತುಂಬಾ ಚೆನ್ನಾಗಿ ಅದು ಅಭಿವೃದ್ಧಿ ಆಯ್ತು ನಮ್ಮ ದೇಶದಲ್ಲಿ, ಉತ್ಪಾದಕತೆಯು ಕೂಡ ಜಾಸ್ತಿ ಆಯ್ತು. ಸರಿ, ಈಗ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ತುಂಬಾ ಬೆಳೆದಿದೆ, ನೀವು ಹೇಳಿದ್ರಿ ಈಗ ಮೀನುಗಾರಿಕೆಯ ಉತ್ಪಾದನೆ ಕೂಡ ತುಂಬಾ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಉತ್ಪಾದಿಸಿದಂತಹ ಮೀನುಗಳನ್ನ, ತಂದ ಮೀನುಗಳನ್ನ ಒಂದು ಪ್ರಿಸರ್ವ್ ಮಾಡುವಂತದ್ದು ಒಂದು ದೊಡ್ಡ ಕೆಲಸ. ಮೊದಲು ಅದು ಆಗ್ತಿರ್ಲಿಲ್ಲ, ಈಗ ಆ ತರದ ಒಂದು ತಂತ್ರಜ್ಞಾನ ಬೆಳೆದಿದೆ. ಮೊದಲೆಲ್ಲ ನಾವು ಕೇಳಿದ ಹಾಗೆ 80 ವರ್ಷದ ಹಿಂದೆ ಕೇವಲ ಈ ಕಡಲದ ಮೀನು ಹಿಡಿದು ತರ್ತಾ ಇದ್ರು, ಶೋರ್ ಸೀನ್ ಅಂತಂದ ಹೇಳಿ. ಅಲ್ಲಿ ಅಲ್ಲಿ ಸಮುದ್ರದ ನೀರಿನಲ್ಲೇನೆ 3 ದಿವಸಗಳವರೆಗೆ ಮೀನುಗಳನ್ನ ಜೀವಂತ ಇಟ್ಟುಕೊಂಡು ಸ್ವಲ್ಪ ಸ್ವಲ್ಪ ಮಾರಾಟ ಮಾಡ್ತಾ ಇದ್ರು. ಆಗ ಇನ್ನು ಮಂಜುಗಡ್ಡೆ ಉತ್ಪಾದನೆ ಮಾಡುವ ಕಾರ್ಖಾನೆಗಳು ಯಾವೂ ಇಲ್ಲ, ಜೋಪಾಸನೆ ಮಾಡತಕ್ಕಂತ ಯಾವುದೇ ಕ್ರಮಗಳು ಇರಲಿಲ್ಲ. ಆಗ ಇದ್ದದ್ದು ಒಂದೇನೆ, ಉಪ್ಪು ಹಾಕಿ ಅವುಗಳನ್ನ ಒಣಗಿಸಿ ಒಣ ಮೀನನ್ನ ಮಾರಾಟ ಮಾಡೋದು ಹೆಚ್ಚು ಹಿಡಿದಾಗ. ಆದರೆ ಈ 52ರ ದಶಕದ ನಂತರ ಈ ಯಾಂತ್ರೀಕೃತ ಮೀನುಗಾರಿಕೆ ಅಭಿವೃದ್ಧಿ ಆಗ್ಲಿಕ್ಕೆ ಶುರುವಾಯ್ತು ನೋಡಿ. ಈಗ ಮಂಜುಗಡ್ಡೆ ಉತ್ಪಾದನೆ ಮಾಡತಕ್ಕಂಥ ಕಾರ್ಖಾನೆಗಳು ಬಂದು ಈ ಮಂಜುಗಡ್ಡೆಯನ್ನ ಬಳಸಿ ಈ ಮಲ್ಟಿಡೇ ಟ್ರಾಲರ್ಸ್ ಅಂತ ಇದಾವೆ ನಮ್ಮಲ್ಲಿ, ಅವು ಒಮ್ಮೆ ಸಮುದ್ರಕ್ಕೆ ಇಳಿದ ಮೇಲೆ 13-14 ದಿವಸ ವರೆಗೂ ಸಮುದ್ರದಲ್ಲೇ ಮೀನನ್ನು ಹಿಡಿದು ಅಷ್ಟು ದಿವಸಗಳಲ್ಲಿ ಹಿಡಿದಂತ ಮೀನಿನ ಸಂಗ್ರಹ ಮಾಡಿ ಇಲ್ಲಿಗೆ ಬರಬೇಕು. 14 ದಿವಸದವರೆಗೆ ಸಮುದ್ರದಲ್ಲೇ ಇರ್ತಾರವ್ರು, ಅದಕ್ಕೆ ಬೇಕಾದ ಆಹಾರ ನೀರು ಎಲ್ಲ ತಗೊಂಡೋಗಿರ್ತಾರೆ. ಸುಮಾರು ಒಂದು 20-25 ಮೀನುಗಾರರು ಕೆಲಸ ಮಾಡ್ಲಿಕ್ಕೆ ಹೋಗಿರ್ತಾರೆ ಆ ದೋಣಿಗಳಲ್ಲಿ. ಸೊ ಅವರು ಮೊದಲ ದಿವಸ ಹಿಡಿದಂತ ಮೀನು 14ನೇ ದಿವಸದವರೆಗೂ ಫ್ರೆಶ್ ಇರಬೇಕಲ್ಲ ಇಲ್ಲಿ ಮಾರಾಟ ಮಾಡಬೇಕಾದ್ರೆ. ಹೀಗಾಗಿ ಸಾಕಷ್ಟು ಮಂಜುಗಡ್ಡೆಯನ್ನ ತಗೊಂಡು ಹೋಗ್ತಾರೆ. ಆ ಹಿಡಿದಂತ ಟನ್ ಗಟ್ಟಲೆ ಮೀನುಗಳನ್ನ ಜೋಪಾನವಾಗಿ ತಾಜಾತನವನ್ನ ಉಳಿಸಿಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾರೆ. ಈಗ ಅಂತಹ ವ್ಯವಸ್ಥೆ ಅನುಕೂಲಗಳು ಇರೋದ್ರಿಂದ 1,000 ಟನ್ ಮೀನಿನ ಉತ್ಪಾದನೆ ಆದರೂ ಚಿಂತೆ ಇಲ್ಲ. ತಕ್ಷಣ ಅವುಗಳನ್ನ ಶೀತ ಜೋಪಾಸಣೆ ಮಾಡಿ ಸಂಗ್ರಹ ಮಾಡಿ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ವಿದೇಶಕ್ಕೆ ರಫ್ತು ಮಾಡತಕ್ಕಂತ ವ್ಯವಸ್ಥೆ ಈಗ ಬಂದಿರೋದ್ರಿಂದ ಎಷ್ಟು ಮೀನು ಉತ್ಪಾದನೆ ಮಾಡಿದರೂ ನಮ್ಮ ದೇಶಕ್ಕೆ ಒಳಿತು, ಪ್ರಪಂಚಕ್ಕೆ ಒಳಿತು. ಒಟ್ಟಾರೆಯಾಗಿ ಹೇಳುದಿದ್ರೆ ಈಗ ವರ್ಷದಿಂದ ವರ್ಷಕ್ಕೆ ಮೀನಿನ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಈ ಉತ್ಪಾದನೆಯನ್ನ ಒಂದು ರೀತಿಯಲ್ಲಿ ಕಾಯ್ದುಕೊಳ್ಬೇಕಿದ್ರೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕಾಗಬಹುದು ಅನ್ನುವಂಥದ್ದು? ಎಲ್ಲದಕ್ಕೂ ಒಂದು ಮಿತಿ ಅಂತ ಇದೆ. ಏನು ಅಂದ್ರೆ, ನಮ್ಮ ಈ ಕಡಲ ಮೀನುಗಾರಿಕೆಯಲ್ಲಿ 1,000 ದೋಣಿಗಳು ಮೀನು ಹಿಡಿಯೋದಕ್ಕೆ ಯೋಗ್ಯ. ಅದನ್ನ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ನಮ್ಮ ವಿಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ದೇಶದಲ್ಲಿ 60% ಸಂಖ್ಯೆ ಜಾಸ್ತಿ ಇವೆ. ಎಲ್ಲಿ ನಮ್ಮ ಪರ್ಸೀನ್ ದೋಣಿಗಳು 260 ಇರಬೇಕು ನಮ್ಮ ಕರ್ನಾಟಕ ಕರಾವಳಿಗೆ, ಇಲ್ಲಿ ಒಂದು ಸಂದರ್ಭದಲ್ಲಿ 420 ದೋಣಿಗಳು ಇದ್ವು, ಮೋರ್ ದ್ಯಾನ್ ಡಬಲ್. ಆದರೆ ಈಗ ಅಷ್ಟೊಂದು ಸಂಖ್ಯೆಯ ದೋಣಿಗಳು ಇದ್ದಾಗ ಪ್ರತಿ ದೋಣಿಗೂ ಸಿಗ್ತಕ್ಕಂಥ ಮೀನಿನ ಪ್ರಮಾಣ ಕಡಿಮೆ ಆಗ್ತಾ ಬಂದಾಗ ಅವರು ಡೈವರ್ಸಿಫೈ ಮಾಡಿದರು, ಹೆಚ್ಚಿನವರು ಅವುಗಳನ್ನು ಕನ್ವರ್ಟ್ ಮಾಡಿದರು ಮಲ್ಟಿಡೇ ಟ್ರಾಲರ್ಸ್ ಥರ ಬದಲಾವಣೆ ಮಾಡಿಕೊಂಡು ಆಳ ಸಮುದ್ರಕ್ಕೆ ಹೋಗ್ತಕ್ಕಂಥ ದೋಣಿಗಳಾಗಿ ಪರಿವರ್ತನೆ ಮಾಡಿಕೊಂಡ್ರು. ಹೀಗಾಗಿ ಅಂತಹ ಬೆಳವಣಿಗೆ ಆದದ್ದರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ನಮ್ಮ ಇದರಲ್ಲಿ. ಆದಾಗ್ಯೂ ನಾವು ಹೆಚ್ಚಿನ ಹೊಸ ದೋಣಿಗಳಿಗೆ ನಾವು ಅವಕಾಶ ಕೊಡಬಾರದು. ಇದ್ದಂಥ ದೋಣಿಗಳು ಅವುಗಳ ಒಂದು ಅವಧಿ ಮೀರಿದ ಮೇಲೆ ಅವುಗಳನ್ನ ಅಬ್ಯಾಂಡನ್ ಮಾಡಬೇಕಾಗತ್ತೆ, ವಿಡ್ರಾ ಮಾಡಬೇಕಾಗತ್ತೆ. ಸೇಫ್ಟಿ ದೃಷ್ಟಿಯಿಂದ ಬಹಳಷ್ಟು ಹಳೆಯ ದೋಣಿಗಳನ್ನ ವಾಪಸ್ ತೆಗೆದು ಅಷ್ಟೇ ಸಂಖ್ಯೆಯ ಹೊಸ ದೋಣಿಗಳನ್ನ ಬಿಡಬೇಕು. ಹೊಸದಾಗಿ ಲೈಸೆನ್ಸ್ ಕೊಡ್ತಕ್ಕಂಥ ಕ್ರಮ ನಿಲ್ಲಬೇಕು ಅನ್ನೋದು ವಿಜ್ಞಾನಿಗಳ ನಿಲುವು. ಆದಾಗ್ಯೂ ಸರ್ಕಾರಗಳು ಹೆಚ್ಚು ಉದ್ಯೋಗದ ದೃಷ್ಟಿಯಿಂದ, ದೇಶಕ್ಕೆ ಹೆಚ್ಚಿನ ವಿದೇಶಿ ವಿನಿಮಯ ಸಿಗಲಿ ಅನ್ನುವ ದೃಷ್ಟಿಯಿಂದ ಅವರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಕೊಡುವುದು ಬೇಕು. ಯಾವ ಮೀನುಗಾರಿಕೆಗೆ? ಆಳ ಸಮುದ್ರ ಮೀನುಗಾರಿಕೆಗೆ. ಈ ಒಳ ಕರಾವಳಿ ತೀರದ ಸಮೀಪದ ಮೀನು ಏನು ಹಿಡಿತಾ ಇದ್ದೇವೆ, ಅವುಗಳ ದೋಣಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನೇ ನಾವು ಹೊಸ ದೋಣಿಗಳನ್ನು ಕೊಡೋದಾದರೆ ಆಳ ಸಮುದ್ರ ಮೀನುಗಾರಿಕೆಗೆ ಕೊಡಬೇಕು ಅನ್ನುವುದು ಈಗಿನ ಸರ್ಕಾರದ ನಿಲುವು ಕೂಡ. ಆ ದೃಷ್ಟಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ನೋಡಿ, ನಿಮಗೆ ಉದಾಹರಣೆ ಹೇಳ್ತೇನೆ. ನಮ್ಮ ದೇಶದಲ್ಲಿ 57,000 ಯಾಂತ್ರೀಕೃತ ದೋಣಿಗಳಿದ್ದಾವೆ, 200,000 ಹೆಚ್ಚು ನಾಡ ದೋಣಿಗಳಿದ್ದಾವೆ. ಈ ಗಿಲ್ನೆಟ್ ದೋಣಿಗಳು, ಮಲ್ಟಿಡೇ ಟ್ರಾಲರ್ಸ್, ಮತ್ತೆ ಔಟ್ಬೋರ್ಡ್ ಎಂಜಿನ್ ಫಿಕ್ಸ್ ಮಾಡಿರತಕ್ಕಂಥ ದೋಣಿಗಳು, ಇವುಗಳ ಸಂಖ್ಯೆ 1,000 ಸಂಖ್ಯೆಯಲ್ಲಿದೆ. ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ, 320 ಕಿಲೋಮೀಟರ್ ಉದ್ದದ ಈ ಕಡಲ ತೀರದಲ್ಲಿ ನಮ್ಮಲ್ಲಿ 7,000 ಹೆಚ್ಚು ಯಾಂತ್ರೀಕೃತ ದೋಣಿಗಳು ಮೀನುಗಾರಿಕೆ ನಡೆಸ್ತಾ ಇವೆ. ಸಂಖ್ಯೆ ಜಾಸ್ತಿ ಆಗಿದೆ, ಇನ್ನೂ ಹೆಚ್ಚು ಆಗೋದಿಕ್ಕೆ ನಾವು ಅವಕಾಶ ಕೊಡಬಾರದು. ಎರಡು ದೃಷ್ಟಿಯಿಂದ, ಒಂದು ಸಂಪನ್ಮೂಲಕ್ಕೆ ಧಕ್ಕೆ ಆಗದೆ ಸಂಪನ್ಮೂಲ ಸಂರಕ್ಷಣೆ ಮಾಡಬೇಕು ಅನ್ನೋದೊಂದು, ಮತ್ತೆ ಮೀನು ಹಿಡಿಲಿಕ್ಕೆ ಹೋಗುವ ಮೀನುಗಾರರಿಗೆ ಒಳ್ಳೆ ಆದಾಯ ಸಿಗ್ಬೇಕಲ್ಲ. ಇರತಕ್ಕಂಥ ಇಷ್ಟೇ ಮೀನುಗಳನ್ನು ಹಿಡಿಲಿಕ್ಕೆ ಸಾವಿರ ಸಂಖ್ಯೆಯಲ್ಲಿ ದೋಣಿಗಳು ಹೋದರೆ ಒಂದೊಂದು ದೋಣಿಗೆ ದೊರೀತಕ್ಕಂಥ ಮೀನಿನ ಪ್ರಮಾಣ ಕಡಿಮೆ ಆಗುತ್ತೆ. ಹೀಗಾಗಿ ಆ ಮೀನಿನ ದೋಣಿಗಳ ಸಂಖ್ಯೆ ಹೆಚ್ಚು ಆಗದಂತೆ ನೋಡಿಕೊಳ್ಳಲೇಬೇಕಾಗಿದೆ. ನಮ್ಮ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಆ ಒಂದು ವೈಜ್ಞಾನಿಕ ನಿಲುವನ್ನು ಎಲ್ಲ ದೇಶಗಳು ತಗೊಂಡಿದ್ದಾವೆ. ಅದು ನಮ್ಮ ಮೀನುಗಾರಿಕೆ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಇನ್ನು ನಾವು ನಮ್ಮ ಮೀನುಗಾರರಿಗೆ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಬಂದಿದ್ದೇವೆ. ನಮ್ಮ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಈ ವಿಸ್ತರಣೆ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಮೀನುಗಾರರಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಯೋಜನೆ, ಅದಕ್ಕೆ ನಾನೇ ಅದರ ಮುಂದಾಳತ್ವ ವಹಿಸಿ ನಾವು 3 ವರ್ಷ ಆ ಒಂದು ಕಾರ್ಯಕ್ರಮವನ್ನು ಉಳ್ಳಾಲದಿಂದ ಕಾರವಾರವರೆಗೂ ಮೀನುಗಾರರಲ್ಲಿ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾನು ಮೀನುಗಾರಿಕೆ ಕವನಗಳನ್ನು ರಚಿಸಿದೆ. ಈ ಮೀನುಗಾರಿಕೆ ಕವನಗಳನ್ನು ಹಾಡುವುದರ ಮೂಲಕ ಮೀನುಗಾರರ ಮನಃ ಪರಿವರ್ತನೆ ಆಗಲಿ ಅನ್ನುವ ಉದ್ದೇಶದಿಂದ ಹೀಗೆ ಒಂದು ಕವನ ನಾನು ಬರೆದಂಥ ಒಂದು ಮೊಟ್ಟ ಮೊದಲ ಕವನ ಅಂತಲೇ ಹೇಳ್ಬೋದು. ಸುಮಾರು 35 ಕವನಗಳನ್ನು ನಾನು ರಚಿಸಿದ್ದೇನೆ, ಮೀನುಗಾರಿಕೆ ಕವನಗಳು. ಅದರಲ್ಲಿ ಮೊಟ್ಟ ಮೊದಲಿಗೆ ನಾನು ರಚಿಸಿದಂಥ ಕವನ ಮತ್ತು ನಮ್ಮ ಕರ್ನಾಟಕ ಕರಾವಳಿಯ ಮೀನುಗಾರರು ಬಹಳಷ್ಟು ಜನ ಕೇಳಿರ್ತಕ್ಕಂಥ ಕವನ ಯಾವುದು ಅಂದರೆ ಇದು. ಸಮುದ್ರದಲ್ಲಿ ಮೀನುಗಳು ಹಲವಾರು ಬಗೆ, ಪ್ರಮುಖವಾದವು ಮಾತ್ರ 50 ಬಗೆ. ಇವುಗಳಿಂದಲೇ ಭದ್ರತೆ ಮೀನುಗಾರರ ಬಾಳಿಗೆ, ರಕ್ಷಿಸಲು ಬೇಡವೇ ಇವುಗಳನ್ನು ನಾಳೆಗೆ. ಏರುತ್ತಿದೆ ಬೇಡಿಕೆ ಬಂಗುಡೆ ಭೂತಾಯಿಗೆ, ಮುಗಿ ಬೀಳುವವರೇ ಎಲ್ಲರೂ ಆಂಜಾಲು ಮಾಂಜಿಗೆ. ಹಿಡಿದೆವಾದರೆ ಮೀನು ಮರಿ ಮಾಡೋ ವೇಳೆಗೆ, ಮರೆಯಬೇಕಾದೀತು ಈ ಮೀನುಗಳ ನಾಳೆಗೆ. ಒಳ್ಳೆಯದು ಡಾಕ್ಟರ್ ಎಸ್ ಎಂ ಶಿವಪ್ರಕಾಶ್ ಅವರೇ. ಮೀನಿನ ವೈಶಿಷ್ಟ್ಯತೆ ಜೊತೆಗೆ ಮೀನುಗಾರಿಕೆಯಲ್ಲಿರುವಂತಹ ಕೆಲವು ಮುಖ್ಯವಾದಂತಹ ಘಟ್ಟಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಹೊನ್ನು ಮೊಟ್ಟೆಯ ಒಡಲು ಈ ಕಡಲು, ಡಾಕ್ಟರ್ ಎಸ್ ಎಂ ಶಿವಪ್ರಕಾಶ್, ನಿವೃತ್ತ ವಿಸ್ತರಣಾ ನಿರ್ದೇಶಕರು, ಬೀದರ್ ಮೀನುಗಾರಿಕಾ ವಿಶ್ವವಿದ್ಯಾನಿಲಯ, ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರ್ ದುಂಡಪ್ಪ ಮಡಿವಾಳರ್ ಸಂಗಡಿಗರಿಂದ ಭಜನಾ ಪದಗಳು. ಪಡೆದವರು ಒಡನಾಡಿಗಳು ಬಜಗಳಿಸುವ ಪಡೆದವರು ಒಡನಾಡಿಗಳು ಬಜಗಳಿಸುವ ಮಡದಿಯರಲು ಕರ್ಣ ಕೌರವ ರಾಮ ರಾವಣ ನಳನೌಷ ರಘು ಭೀಮ ಬಲಭದ್ರ ಸಾಗರ ಪಾರಮ ಶಾಂತಿಯ ನೈಗಲು ಎಂಬುದೇ ಪೂಜಿನಿ.